ಈ ಶರೀರವನ್ನು ಒಂದು ವೃಕ್ಷ ಅಂತ ನಾವು ತೆಗೆದುಕೊಂಡಿದ್ದಾದರೆ, ಈ ವೃಕ್ಷದಲ್ಲಿ ನಾನು ಎನ್ನುವ ಬುದ್ಧಿಯನ್ನು ಇಟ್ಕೊಂಡವನು ಆ ಜೀವ, ಅಲ್ಲಿ ಶಾಖೆಗಳಿವೆ, ಉಪಶಾಖೆಗಳಿವೆ, ಇಂದ್ರಿಯಗಳಿವೆ, ಇಂದ್ರಿಯ ವಿಷಯಗಳಿವೆ, ಶಬ್ದ ಸ್ಪರ್ಶ ರೂಪರಸ ಗಂಧಾದಿ ವಿಷಯಗಳಿವೆ. ಚೇರ್ ತಗೊಳ್ರಿ, ಕೂತ್ಕೊಳ್ರಿ, ಆ ಕಡೆಗಿದೆ ನೋಡ್ರಿ, ಹಾ ತಗೊಂಡು ಕೂತ್ಕೊಳ್ರಿ. ಈ ಪ್ರಕಾರ ಈ ಜೀವ, ಈ ಶರೀರ, ಮನಸ್ಸು, ಬುದ್ಧಿ, ಈ ಪ್ರಾಣ, ಈ ಇಂದ್ರಿಯಗಳು ಮತ್ತು ಈ ವಿಷಯಗಳಲ್ಲಿ ಭೋಕ್ತೃತ್ವ ಭಾವವನ್ನು ಹೊಂದಿ, ಪಕ್ಷಿಯು ಗಿಡದಿಂದ ಗಿಡಕ್ಕೆ ಹೇಗೆ ಹಾರುತ್ತದೋ ಹಾಗೆ ಈ ಜೀವ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ, ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪರ ಪರ ಪರ ಪರ ಪರ ಪರ ಅಂತ ಶಬ್ದ ಮಾಡ್ಕೊಳ್ತದೆ. ಅವು ಒಂದೊಂದು ಪಕ್ಷಿ ಹಾರುವಾಗ ಒಂದೊಂದು ಥರ ಶಬ್ದ ಮಾಡ್ತವೆ. ಈ ಜೀವ ಅನ್ನೋ ಪಕ್ಷಿ ಹಾರುವಾಗ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಶಬ್ದ, ಇಲ್ಲದಿದ್ರೂ ಕೊಯ್ಯ ಕೊಯ್ಯ, ಇದ್ರೂ ಕೊಯ್ಯ ಕೊಯ್ಯ. ಸಮಾಧಾನ ಇಲ್ಲ ಈ ಜೀವನಿಗೆ, ಸುಖ ಅನ್ನೋದಿಲ್ಲ, ಶಾಂತಿ ಅನ್ನೋದಿಲ್ಲ, ಬರೀ ಏನೋ ಹುರು ಹುರು ಒಳಗಡೆ ಎಲ್ಲರ ಮೇಲೆ ಹರಿಹಾಯೋದು. ನಮ್ಮಪ್ಪಗ ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ನಮ್ಮವ್ಗ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ನನ್ನ ಅಂತಮ್ಮನಿಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, 30 ವರ್ಷ ಮದುವೆಯಾಗಿ ನನ್ನ ಹೆಂಡತಿಗೆ ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ವೇದಾಂತ ಒಂದು ಪ್ರಶ್ನೆ ಕೇಳ್ತದೆ, ಇವ್ರಿಗೆ ಯಾರಿಗೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ನಿನ್ನ ಅರ್ಥ ನೀನದ ಮಾಡ್ಕೊಂಡೀನು, ನಿನ್ನ ಅರ್ಥ ನಿನಗೂ ಆಗಿಲ್ಲ, ನೀ ಯಾರು, ನೀ ಎಲ್ಲಿಂದ ಬಂದಿ, ಹೆಂಗೆ ಬಂದಿ, ಯಾಕೆ ಬಂದಿ, ಇದೇ ಮನೆಯಲ್ಲಿ ಯಾಕೆ ಬಂದಿ, ಇದೇ ಊರಿಗೆ ಯಾಕೆ ಬಂದಿ, ಇದೇ ಅನ್ನ ನೀ ಯಾಕೆ ಉಂಡಿ, ನೀ ಇಂಥದ ಕೆಲಸ ಯಾಕೆ ಮಾಡ್ತಿ, ಇಷ್ಟ ವರ್ಷ ನೀ ಯಾಕೆ ಬಾಳೆ ಬದುಕಿದೀಯ, ನಿನಗೇನು ಬೇಕಾಗಿದೆ ಅದನ್ನಾದ್ರೂ ಹೇಳು. ನನ್ನ ಒಳಗಿನ ಈ ನೋವು ಯಾರ ಮುಂದೆ ಹೇಳ್ಕೊಳ್ಳಿ ಸ್ವಾಮಿ. ಅತೃಪ್ತ ಭಾವ, ಅನಾಥ ಭಾವ, ಅವಮಾನಿತವಾದ ಭಾವ, ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ನುಂಗ್ಕೊಳ್ಳಿಕ್ಕಾಗೋದಿಲ್ಲ. ಪುರಾಣ ಆಯ್ತು, ಪುಣ್ಯಕತ್ತೆ ಆಯಿತು, ತೀರ್ಥಕ್ಷೇತ್ರ ಆಯಿತು, ಹೋಗುವುದಾಯ್ತು, ಬರುವುದಾಯ್ತು, ಜಪ ಆಯ್ತು, ತಪ ಆಯ್ತು, ಸಾಧನ ಆಯ್ತು, ಅರ್ಚನೆ ಆಯ್ತು, ಆದ್ರೆ ಒಳಗೆ ಏನು ಅಸಮಾಧಾನದ ಕಿಡಿಯದ, ಅಶಾಂತಿಯ ಕಿಡಿಯದ, ಒಳಗೇನು ಅತೃಪ್ತ ಭಾವ ಅದ, ಒಳಗೇನು ನೋವದ, ಅದನ್ನ ನೋವು ಹಂಗ ಹಂಗ ಹಂಗ ಹಂಗ ಬೂದಿ ಮುಚ್ಚಿದ ಕೆಂಡದಂತೆ ಮುಚ್ಚಿಕೊತ ಮುಚ್ಚಿಕೊತ ಜನ್ಮ ಜನ್ಮಾಂತರದಿಂದ ಮುಚ್ಚಿ ಮುಚ್ಚಿ ಮುಚ್ಚಿ ಮುಚ್ಚಿ ಇಡ್ತಾ ಇದ್ದೇವೆ. ನೀವು ಹೇಳೀಗ, ಅವ ಬಯಸ್ತಾನ ನನಗೆ ಯಾವಾಗ ಇದರಿಂದ ಬಿಡುಗಡೆ? ಹೊರಗೆ ನಗಬಹುದು, ಹೊರಗೆ ಅಳಬಹುದು, ವೇದಾಂತ ಅದಕ್ಕೆ ಏನು ವಿರೋಧ ಮಾಡುವುದಿಲ್ಲ. ಹೊರಗೆ ನೀ ಕಳಿಸ್ಬಹುದು, ಕಳ್ಕೋಬಹುದು, ವೇದಾಂತ ಅದನ್ನು ವಿರೋಧ ಮಾಡುವುದಿಲ್ಲ. ಆದ್ರೆ ಒಳಗೆ ನಿನ್ನ ಒಳಗೆ ಏನ ನೋವದ, ನಿನ್ನ ಒಳಗೆ ಏನ ಹಿಂಸೆ ಅದ, ಅದಕ್ಕೆ ಸಮಾಧಾನ ಸಿಗ್ತೇನೆ, ಅದಕ್ಕೆ ಪರಿಹಾರ ಸಿಗ್ತೇನೆ, ಇಷ್ಟ ಕೇಳ್ತದೆ ವೇದಾಂತ. ಹಿಂಗಾಗಿ ವೇದಾಂತದೊಳಗೆ ಜಾತಿ, ಕುಲ, ಗೋತ್ರ ಯಾವುದೂ ಇಲ್ಲ. ಹೆಣ್ಣಿಲ್ಲ, ಗಂಡಿಲ್ಲ, ಯುವಕನಿಲ್ಲ, ಮುದುಕನಿಲ್ಲ, ಸಣ್ಣವರಿಲ್ಲ, ದೊಡ್ಡವರಿಲ್ಲ, ಎಲ್ಲರ ಒಳಗೆ ಆ ನೋವು ಹಂಗಾದ. ಅದು 6 ವರ್ಷದ ಮಗು ನೀವು ಮಾತಾಡ್ಸೇ ಇದ್ದಾಗ, ತಾಯಿ ಮಾತಾಡ್ಸೇ ಇದ್ದಾಗ, ಅದನ್ನು ದೂರ ಇಟ್ಟಾಗ ಏನು ಅವಮಾನ ಆಗಿರ್ತದ, ಆ ನೋವಿಗೂ, ಅವಮಾನದ ಆ ನೋವಿಗೂ ನಮ್ಮ ಬಂಧು ಬಾಂಧವರನ್ನ ಅಥವಾ ನಮ್ಮ ಬಂಧು ಬಾಂಧವರು ನನ್ನನ್ನ ದೂರ ಇಟ್ಟಾಗ ಆಗುವ ನೋವಿಗೂ ಏನು ವ್ಯತ್ಯಾಸ ಇದೆ? ಏ ಅದು ಸಣ್ಣವ್ರ ನೋವು ರೀ, ಇದು ದೊಡ್ಡವ್ರ ನೋವು ಇಲ್ಲ. ಹಲ್ನೋ ಒಳ್ಳೇದೋ ಏನು ಹೊಟ್ಟೆನೋ ಒಳ್ಳೇದು, ನೋ ನೋ ಅಪ್ಪ. ಆದರೂ ಬಲಗಡೆ ಹಲ್ಲನೋ ನೋವು ಆಗಬಾರ್ದ್ರಿ, ಎಡಗಡೆ ನೋವು ಆಗ್ಬಾರ್ದು, ಇಲ್ಲ ಎಲ್ಲ ಒಂದೇ. ಹಾಗಾದ್ರೆ ಏನು ಮೋಕ್ಷ ಅಂದ್ರೆ ಏನು? ಸಾಯೋದ, ಮುಕ್ತಿನ ಹೊಂದಿರುವಂಥ ಪೇಪರ್ನ ಬರೆಸೋದ, ಕೈಲಾಸ ವಾಸಿಗಳಾದ್ರಂತ ಬರೆಸೋದ. ಇವರಪ್ಪ ಹೋಗಿದ್ದ ನೋಡ್ಲಿಕ್ಕೆ ಕೈಲಾಸ, ಅವ ಇದ್ದದ್ದು ನರಕದಾಗ, ಇವ್ರು ಕೈಲಾಸದಾಗ ನಾವು ಬರ್ಬಿಡ್ದು. ಇತ್ತ 21ನೇ ಶತಮಾನದೊಳಗೆ ಯಾರೂ ಸ್ವರ್ಗಕ್ಕೆ ಹೋಗುವುದಿಲ್ಲ, ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಯಾವತ್ತು ಮೆಕ್ಯಾಡ ಸಿಸ್ಟಮ್ ಶುರು ಆಯಿತು ಅವತ್ತಿಂದ ಎಲ್ಲರಿಗೂ ಸ್ಥಾನ ಎಲ್ಲದ ನರಕದಾಗ. ಆನೆಸ್ಟ್ ಹೇಳ್ತೇನೆ ನಾನು, ನಮ್ಮ ಧರ್ಮವನ್ನು ಕೊಂದು ಹಾಕ್ಬಿಟ್ಟಿವಲ್ರಿ, ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿಬಿಟ್ಟಿವಲ್ಲ, ಮತ್ತು ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಯಾವುದದ? ನೀ ಸುಂದರವಾಗಿ ಕಾಣಲಿಕ್ಕೆ ಏನು ಬೇಕಾದ ನೀನು ವೇಷ ಹಾಕಿರ್ಬೋದು, ಒಳಗೆ ನಿನ್ನ ಅಂಗಾಂಗಗಳು ಕೊಳತು ಹೋಗ್ಬಿಟ್ಟವು, ಯಾಕೆ ಹಿಂಗೆ ಮುಖ ಸೊಟ್ಟು ಮಾಡ್ತಾರೆ? ಯಾವತ್ತು ಬ್ರಿಟಿಷರು ಮೆಕ್ಯಾಲ ಸಿಸ್ಟಮನ್ನು ಶುರು ಮಾಡಿದ್ರು, ಆ ಸಿಸ್ಟಮನ್ನು ನಮ್ಮ ಭಾರತ ದೇಶದೊಳಗೆ ಗುರುಕುಲಗಳನ್ನು ನಾಶ ಮಾಡಿ ಆ ಕಾನ್ವೆಂಟ್ ಸಿಸ್ಟಮನ್ನು ಅಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವತ್ತಿಂದ ಯಾರ್ಯಾರು ಹುಟ್ಟಿದ್ದಾರೆ ಎಲ್ಲರೂ ನರಕವಾಸಿಗಳು. ಸಾರ ಸಗಟ ಸುಮ್ಮನೆ ತಲೆಯಾಗಿನ ತಗಿ ಬಾ, ವೇದಾಂತಕ್ಕೆ ಶರಣ ಹೋಗ, ನಿನ್ನ ಮುಕ್ತಿ ಇದೆ, ಇವೆಲ್ಲ ನೋವುಗಳಿಂದ ಬಿಡುಗಡೆ ಇದೆ. ಹಾ, ಅದಕ್ಕೆ ಅವನು ಪ್ರಶ್ನೆ ಕೇಳ್ತಾನೆ, ಈ ನೋವಿನಿಂದ ಈ ಹೊಟ್ಟೆಯಲ್ಲಿ ಏನು ಈ ಒಂದು ಹುರು ಹುರು ಹುರು ಹುರು ಹುರು ನನ್ನ ಹೊಟ್ಟೆ ಕಡಿತಾ ಇದೆ, ಇದರಿಂದ ಬಿಡುಗಡೆ ಯಾವಾಗ ನನಗೆ? ಅವ್ರು ಕೇಳ್ತಾರೆ, ಮೋಕ್ಷ ಅಂದ್ರೆ ಏನು, ಮೋಕ್ಷವು ಹೇಗೆ ಸಾಧ್ಯ? ಅದಕ್ಕೆ ಈ ಶ್ಲೋಕ ಬಂದಿದೆ. ಇನ್ನು 44 ಯಾವ್ದು ನಿಮ್ಮದ್ರ ಏನ್ ಬರ್ತಾರೆ ಅಲ್ಲೇನ್ ಬರ್ತಾರ? ಇಲ್ಲಮ್ಮ 30 ಅದಲ್ಲ. ಹಾ, 29 ಶ್ಲೋಕ. ಕಥಂ ವಿಮೋಕ್ಷ? ಇವಳು ಪ್ರಶ್ನೆ ಕೇಳಿದ್ನಲ್ಲ ಅವನ ಶಿಷ್ಯ ಬಂದು, ಅಲ್ಲ ಸರಿ ಸರಿ ಅದ್ರ ನಾ ಹೇಳಿದ್ದು. ಸೊ ಆ 50ನೇ ಶ್ಲೋಕನೋ ಅದು 14ನೇ ಶ್ಲೋಕನೋ ಅಲ್ಲಿ ಅವನು 7 ಪ್ರಶ್ನೆ ಕೇಳಿದ್ದ ಗುರುಗಳ ಹತ್ರ ಬಂದು, 6 ಪ್ರಶ್ನೆ ಉತ್ತರ ಕೊಟ್ರು. ಅದು ಎಲ್ಲದಕ್ಕೂ ಪ್ರಮುಖವಾದ ಪ್ರಶ್ನೆ ಯಾವುದು? ಕಥಂ ವಿಮೋಕ್ಷ, ನನ್ನ ಒಳಗಿರುವ ಈ ನೋವಿನಿಂದ ನನಗೆ ಬಿಡುಗಡೆ ಹೇಗೆ ಅಂತ ಹೇಳಿದಾಗ ಈ ಶ್ಲೋಕ ಬರ್ತದೆ. ಶ್ರುತಿ ಪ್ರಮಾಣೈಕ ಮತೆ ಸ್ವಧರ್ಮ ನಿಷ್ಠಾತಯೈವಾತ್ಮ ವಿಶುದ್ಧಿರಸ್ಯ ವಿಶುದ್ಧ ಬುದ್ಧೇಃ ಪರಮಾತ್ಮ ವೇದನಂ ತೇನೈವ ಸಂಸಾರ ಸಮೂಲ ನಾಶಃ. ಶ್ರುತಿ ಪ್ರಮಾಣೈಕ ಮತೆ ಸ್ವಧರ್ಮ ನಿಷ್ಠಾತಯೈವಾತ್ಮ ವಿಶುದ್ಧಿರಸ್ಯ ವಿಶುದ್ಧ ಬುದ್ಧೇಃ ಪರಮಾತ್ಮ ವೇದನಂ ತೇನೈವ ಸಂಸಾರ ಸಮೂಲ ನಾಶಃ. ಬಹಳ ಸುಂದರವಾದ ಮಾತು ಹೇಳ್ತಾರೆ. ನಿನಗೆ ಮೋಕ್ಷದ ಇಚ್ಛಾ ತೀವ್ರವಾಗಿದ್ದರೆ ಬಂಧನ ಅಂದ್ರೆ ಏನು ಅನ್ನೋದು ನಿನಗೆ ಸ್ಪಷ್ಟವಾಗಿದೆ ಅಂತ ಅರ್ಥ. ಆ ಬಂಧನದ ಚುರುಕು ಬಿಸಿ ಸಾಕ್ಷಾತ್ ನಿನಗೆ ಆಗಿದೆ ಅಂತಾನೆ ಅರ್ಥ. ನಿನಗೆ ಬಂಧನದ ಬಿಸಿ ನಿಜವಾಗಿಯೂ ತಗಲಿದ್ದೇ ಆಗಿದ್ದಲ್ಲಿ ಅವುಗಳಿಂದ ಬಿಡುಗಡೆ ಬೇಕು ಅನ್ನುವಂತಹ ತೀವ್ರವಾದ ಇಚ್ಛೆ ಇದ್ದಲ್ಲಿ ಎರಡೇ ಎರಡು ಪ್ರಮುಖವಾದ ಮಾತುಗಳನ್ನು ಹೇಳುತ್ತೇನೆ. ವಿವೇಕ ಚೂಡಾಮಣಿ ಎರಡೇ ಎರಡು ಮಾತು ಹೇಳ್ತೇನೆ. ಏನದು? ಶ್ರುತಿ ಪ್ರಮಾಣವನ್ನ ಬಿಟ್ಟುಕೊಡಬೇಡ. ಏಕಮತೇಹಿ. ಶ್ರುತಿ ಪ್ರಮಾಣ ಅಂದ್ರೆ ನೀವೇನ್ ತಿಳ್ಕೊಂಡ್ಬಿಟ್ಟಿರಿ? ದೊಡ್ಡ ಗ್ರಂಥ ಅಂತ ತಿಳ್ಕೊಂಡ್ಬಿಟ್ಟಿರಿ. ದೊಡ್ಡ ಗ್ರಂಥ, ಚಿಕ್ಕ ಗ್ರಂಥ, ಇವು ನಂತರದ ಕ್ವಾಲಿಫಿಕೇಶನ್ಸ್. ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯವನ್ನ ಮೂಡಿಸುವ ವಾಕ್ಯಗಳೇನಿವೆಯೋ ಅವು ಶ್ರುತಿಗಳು. ಆ ವಾಕ್ಯಗಳನ್ನ ನೀ ಪ್ರಮಾಣ ಅಂತ ಒಪ್ಕೋಬೇಕು. ಇದು ನಂಬರ್ ಒನ್. ಎರಡನೇದ್ದು ದ್ವಿತೀಯ ಸ್ವಧರ್ಮ ನಿಷ್ಠ. ಅವರವರ ಜವಾಬ್ದಾರಿಯುಕ್ತವಾದ ಕ್ಷೇತ್ರದಲ್ಲಿ ಅನುಸರಿಸಿಕೊಂಡು ಹೋಗುವಂತಹ ನಿಷ್ಠ, ಇವು ಎರಡು ಸಾಕು. ದೇವರ ನಂಬುತ್ತೀರೋ ಇಲ್ಲೋ, ದೇವಸ್ಥಾನಕ್ಕೆ ಹೋಗ್ತಿರೋ ಇಲ್ಲೋ, ತೀರ್ಥಕ್ಷೇತ್ರದಲ್ಲಿ ಮುಳುಗ್ತಿರೋ ಇಲ್ಲೋ, ಅವು ನಂತರದ ವಿಚಾರಗಳು. ನಿನ್ನ ಮೋಕ್ಷ ಬೇಕಾಗಿದ್ದಲ್ಲಿ ಪ್ರಮಾಣಗಳಲ್ಲಿ ನಿಷ್ಠ. ಈಗಾಗಲೇ ಈ ಪ್ರಮಾಣ ವಿಚಾರವನ್ನು ಸಾಕಷ್ಟು ನಾನು ಮಾತಾಡಿದ್ದೀನಿ. ಡೆಫಿನೇಷನ್ ಹೇಳಿಲ್ಲ ನಿಮಗೆ ಪ್ರಮಾಣ ಅಂದ್ರೆ ಏನು. ಪ್ರಮಾ ಜನಕಂ ಪ್ರಮಾಣಂ. ಪ್ರಮಾ ಅಂದ್ರೆ ಏನು? ಪ್ರಮಾ ಅಂದ್ರೆ ನಾಲೆಡ್ಜ್, ಜ್ಞಾನ. ಯಾವ ಜ್ಞಾನವು ನಮಗೆ ಅಳತೆ ಬದ್ಧವಾಗಿ ಪ್ರಾಪ್ತವಾಗುತ್ತದೋ ಅದು ನಿಶ್ಚಿತವಾದ ಜ್ಞಾನ. ಅಳತೆ ಬದ್ಧವಾಗಿ ಪ್ರಾಪ್ತ ಆಗೋದು ಅಂತಂದ್ರೆ ಇದಂ ಇತ್ತಂ, ಇದು ಹೀಗೆ, ಇದು ಹೀಗೆ, ಇದರಲ್ಲಿ ಸಂಶಯ ಇಲ್ಲ, ಸಂದೇಹ ಇಲ್ಲ, ಪ್ರಶ್ನೆ ಇಲ್ಲ, ಇದು ಹಿಂಗೆ. ಏನಿದು? ಕೆಂಪು ಬಟ್ಟೆ. ಇದಂ ಇತ್ತಂ. ಇದು ಏನಿದು? ಬಾಳೆಹಣ್ಣು. ಇದಂ ಇತ್ತಂ. ಸಂಶಯ ಇದೆಯಾ? ಎಷ್ಟು ನಿಖರವಾಗಿ ಇದು ಹೀಗೆ ಅನ್ನುವ ಜ್ಞಾನವಾಗಬೇಕಾದಲ್ಲಿ ಅದಕ್ಕೆ ತಕ್ಕಂತೆ ಪ್ರಮಾಣ ಇರಬೇಕು. ನಮ್ ನಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿ ನೋಡಿ, ನಮಗೆ ಪ್ರಮಾಣವಿಲ್ಲದೆ ಇವತ್ತಿನ ತನಕ ಯಾವ ಜ್ಞಾನವೂ ಆಗಿಲ್ಲ. ಉಪ್ಪು, ಹುಳಿ, ಖಾರ, ಸಿಹಿ, ದೊಡ್ಡದು, ಸಣ್ಣದು, ಮೃದು ಅದ, ಕಠಿಣದ, ರುಚಿ ಅದ, ಕಹಿ ಅದ, ಸಿಹಿ ಅದ, ಉಪ್ಪದ, ಚಂದ ಕೇಳಿಸ್ತದ, ಇವಷ್ಟು ಜ್ಞಾನಗಳು ನಮಗೇನು ಆಗಿವೆ? ಸಂಗ್ರಹ. ಅವಷ್ಟು ಜ್ಞಾನ ಸಂಗ್ರಹಗಳು ಪ್ರಮಾಣ ಇಲ್ಲದೆ ಆಗೇ ಇಲ್ಲ. ಪ್ರಮಾ ಜನಕಂ. ಈ ಜ್ಞಾನ ಭಂಡಾರ ನಮಗೇನು ಮನುಷ್ಯರಿಗೆ ಪ್ರಾಪ್ತಿಯಾಗಿದೆ, ಈ ಜ್ಞಾನ ಭಂಡಾರವು ನಮ್ಮಲ್ಲಿ ಸ್ಪಷ್ಟವಾಗಲಿಕ್ಕೆ ಏನು ಕಾರಣವಾಯಿತೋ ಅದನ್ನ ಪ್ರಮಾಣ ಅಂತ ಕರೀತೀವಿ. ಉದಾಹರಣೆಗೆ ಇದು ಕೆಂಪು ಬಟ್ಟೆ. ಏನು ಕಾರಣದಿಂದ ಇದನ್ನ ಇಷ್ಟೊಂದು ನಿಖರವಾಗಿ ಹೇಳ್ತೀಯ, ಸ್ಪಷ್ಟವಾಗಿ ಹೇಳ್ತೀಯ, ಇದು ಕೆಂಪು ಬಟ್ಟೆ? ವೈ ನಾಟ್ ಇಟ್ ಈಸ್ ವೈಟ್? ಅದು ಬಿಳಿ ಯಾಕಿರಬಾರ್ದು? ಸ್ವಾಮಿ, ಬಿಳಿ ಹಿಂಗಿರುವುದೇ ಇಲ್ಲ. ಬಿಳಿ ಬೇರೆನೇ ಇರ್ತದೆ, ಕೆಂಪು ಬೇರೆನ, ನೀಲಿ ಬೇರೆನ, ಕಪ್ಪು ಬೇರೆನ, ಹೆಂಗ ಹೇಳ್ತೀನಿ ಸ್ವಾಮೀಜಿ? ನಾ ಕಲ್ಪನಾ ಹೇಳಿಕತ್ತಿಲ್ಲ, ಸಾಕ್ಷಾತ್ ಹೇಳಿಕತ್ತೀನಿ. ಏನಪ್ಪ ನಿಮ್ಮ ಮೈ ಮೇಲೆ ಕೆಂಪು ಬಟ್ಟೆ ಇದೆ, ಸಾಕ್ಷಾತ್ ಹೇಳಿಕತ್ತೀನಿ. ಏನ್ ಗ್ಯಾರಂಟಿ ನೀ ಹೇಳೋದಕ್ಕೆ? ನನ್ನ ಕಣ್ಣ ನನಗೆ ಅಂದ್ರೆ ನಿನ್ನ ಕಣ್ಣ ಏನ್ ಹೇಳ್ತದೆ ಅದನ್ನ ನೀ ಕಣ್ಣ ಮುಚ್ಚಿಕೊಂಡು ಕೇಳ್ತಿಲ್ಲ. ನಿನ್ನ ಕಣ್ಣ ಏನ್ ಹೇಳ್ತದೆ ಅದನ್ನ ನೀನು ಕಣ್ಣ ಮುಚ್ಚಿ ಒಪ್ಕೋತಿಲ್ಲ. ಸ್ವಲ್ಪ ಸಂಶಯ ಮಾಡ್ತಿ, ಚಿಂತಿತ್ತಾದ ಸಂದೇಹ ಮಾಡ್ತಿ. ನಾನು ಮಾತನ್ನು ಉತ್ಪ್ರೇಕ್ಷೆ ಮಾಡಿ ಹೇಳುದಿಲ್ಲ, ಸ್ಪಷ್ಟವಾಗಿ ಹೇಳಿಗೆತ್ತೇನೆ. ಮತ್ತು ಉಪನಿಷತ್ ನೀ ಭಗವಂತ ಇದ್ದೀಯಾ ಅಂತ ಹೇಳ್ತದೆ, ಯಾಕೆ ಒಪ್ಪುದಿಲ್ಲ? ನೀ ಒಪ್ಪು ಮುಂಚೆ, ಆಮೇಲೆ ಕೂತ್ಕೊಂಡು ಚಿಂತನೆ ಮಾಡೋಣ. ನಾನು ಒಪ್ಪನಲ್ಲ, ನಾವಿಬ್ರು ಕೂಡಿ ಅದ್ರ ಬಗ್ಗೆ ಜಿಜ್ಞಾಸೆ ಮಾಡೋಣ. ಮೊದಲು ಒಪ್ಪುಗೋ. ಇದಕ್ಕೆ ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾರೆ. ಸಂಶಯಿಸಬೇಡ, ಸಂದೇಹಿಸಬೇಡ. ಉಪನಿಷತ್ ತತ್ವಗಳು ಹಾಗಿವೆ, ಡೈಲ್ಯೂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವತ್ತು ಘಟ್ಟ ಪಟ್ಟ ಮಠ ಅನ್ನೋ ಉದಾಹರಣೆ ಕೊಟ್ಟರು, ಇವತ್ತು ನಾವು ಪ್ಲಾಸ್ಟಿಕ್ ಬಕೆಟ್ಟು ಪ್ಲಾಸ್ಟಿಕ್ ಕೊಡ ಅಂತ ಉತ್ತರ ಕೊಡ್ತೀವಿ. ತಪ್ಪು ಇದೆ. ಉದಾಹರಣೆಗಳು ಕಾಲಮಾನಕ್ಕೆ ತಕ್ಕಂತೆ ಬದಲಾಗಬಹುದು, ಭಾಷೆ ಬದಲಾಗಬಹುದು, ಆದರೆ ಯಾವ ತತ್ವವನ್ನು ಉಪನಿಷತ್ ಪ್ರತಿಪಾದನೆ ಮಾಡ್ತಾ ಇದೆ ಆ ತತ್ವವನ್ನು ಸಂಶಯಿಸಬೇಡ, ಸಂದೇಹಿಸಬೇಡ, ಅದನ್ನು ಪ್ರಮಾಣ ಅಂತ ಸ್ವೀಕರಿಸು. ಹೇಗೆ ನನ್ನ ಕಣ್ಣುಗಳನ್ನು ಪ್ರಮಾಣ ಅಂತ ಸ್ವೀಕರಿಸ್ತೇನೆ, ಹೇಗೆ ನನ್ನ ಶ್ರವಣೇಂದ್ರಿಯ ಇಂದ್ರಿಯವನ್ನು ನಾನು ಪ್ರಮಾಣ ಅಂತ ಸ್ವೀಕರಿಸ್ತೇನೆ, ಹೇಗೆ ನನ್ನ ಜಿಹ್ವಾ ಇಂದ್ರಿಯವನ್ನು ಪ್ರಮಾಣ ಅಂತ ಸ್ವೀಕರಿಸ್ತೇನೆ, ಹಾಗೆ ಮೋಕ್ಷಕ್ಕೆ ವೇದಾಂತ ವಾಕ್ಯಗಳನ್ನು ಪ್ರಮಾಣ ಅಂತ ಸ್ವೀಕರಿಸಿ. ವೇದಾಂತ ವಾಕ್ಯೇಶು ಸದಾ ರಮಂತಃ ಭಿಕ್ಷಾನ್ನ ಮಾತ್ರೇನ ಚತುಷ್ಟಿಮಂತಃ. ಎಷ್ಟು ಚಂದ! ನೀನು ಮುಮುಕ್ಷು ಆಗಿದ್ದರೆ ವೇದಾಂತ ವಾಕ್ಯೇಶು ರಮಂತಃ, ತತ್ ಚಿಂತನಂ ತತ್ ಕಥನಂ ತತ್ ಪ್ರಬೋಧನಂ. ಸದಾ ಕಾಲ ಆತ್ಮ ಚಿಂತನೆ ಇರಪ್ಪ, ಅದು ಒಂದೇ ನಿನಗಿರುವ ಕಲ್ಯಾಣ ಮಾರ್ಗ. ಜನ ತಿಳ್ಕೊಂಡ್ಬಿಟ್ಟಾರೆ ಕಲ್ಯಾಣಕ್ಕೆ ಹೋಗೋದು ಕಲ್ಯಾಣ ಮಾರ್ಗ ಅಂತ. ಕಲ್ಯಾಣಕ್ಕೆ ಹೋದವರೆಲ್ಲ ಕಲ್ಯಾಣ ಪಡೆದಿಲ್ಲ. ಶ್ರೀಶೈಲಕ್ಕೆ ಹೋದವರೆಲ್ಲ ಮುಕ್ತರಾಗಿಲ್ಲ. ಕಾಶಿಯಲ್ಲಿ ಮುಳುಗಿದವರೆಲ್ಲ ಮೈ ಕೈಗೆಲ್ಲ ಮಣ್ಣೆ ಮೆತ್ಕೊಂಡು ಬಂದಾರ. ಮುಕ್ತರಾಗೋದು ಎರಡನೇ ಮಾತು. ಆದರೆ ಈ ವಾಕ್ಯಗಳ ಶ್ರವಣ ಮಾಡು. ನಾನು ಅದಕ್ಕೆ ಹೇಳ್ತೀನಿ ಜನರಿಗೆ, ತಿಳಿಲಿ ತಿಳಿದೇ ಇರಲಿ ಸುಮ್ಮನೆ ಕೂತ್ಕೊಂಡು ಕೇಳ್ರಿ. ಅದು ತಮ್ಮ ಕೆಲಸ ತಮ್ಮ ಮಾಡ್ತಿರ್ತದು. ಇಂಥ ಸ್ಕ್ರೀಯಿಂಗ್ ಇದೆ ಅದು. ಆಸ್ ಬಿಡಪ್ಪ, ಹುಷಾರ್ನೊಳಗೆಲ್ಲ ಹೋಗ್ತಾವ. ಅದು ಹಿಂಗೆ ಸ್ಕ್ರೂ ಮಾಡ್ತದೆ ನಮ್ಮ ಬುದ್ಧಿ ಎಲ್ಲ ಪ್ರಚೋದಿಸ್ತದೆ. ಶಾಸ್ತ್ರ ಏಕ ಪ್ರಮಾಣ. ಇನ್ನು ಎರಡನೇದ್ದು ಸ್ವಧರ್ಮ ನಿಷ್ಠ. ವೆರಿ ಡಿಫಿಕಲ್ಟ್ ಟು ಡಿಫೈನ್ ದಿಸ್. ಮೊದಲನೇದ್ದು ಧರ್ಮ ಅನ್ನೋ ಶಬ್ದ ಕೇಳಿಸ್ದಾಗನೇ ಆಗಲೇ ವಿಧಿ ವಿಧಿ ವಿಧಿ ಗೊತ್ತಾಗ್ಬಿಡ್ತೀರ. ನೋಡಿದ್ಯಾ ಕೃಷ್ಣನ ಹೇಳಾನ ಅಲ್ಲ, ಯಾರೋ ಒಬ್ರು ಅಂದ್ರು ಅನ್ಸ್ತಾರ ಹಿಂಗೆ ಅರ್ಧ ದಾಡಿ ಅರ್ಧ ಮಿಸಿ ಬಿಟ್ಟು ಅಂದ್ಬಿಡ್ತಾರ. ನಿಮ್ಮ ಪರಮಾತ್ಮ ಎಲ್ಲ ಧರ್ಮ ಬಿಟ್ಬಿಡಂತ ಹೇಳ್ತಾನೆ. ನಮ್ಮ ಪರಮಾತ್ಮ ಧರ್ಮವನ್ನೇ ಜೀವನವನ್ನಾಗಿಟ್ಕೊಡ್ರಿ ಅಂತ ಹೇಳ್ತಾನೆ. ಇಲ್ಲಪ್ಪ ಹಂಗೆ ಹೇಳಿಲ್ಲ ನೋಡು, ಹೇಳ ಸರ್ವ ಧರ್ಮಾನ್ ಪರಿತ್ಯಜ್ಯ. ನಮ್ಮ ಪರಮಾತ್ಮ ಹಂಗಿಲ್ಲ, ಜಿಹಾದ್ ನೀ ಸಾಯ್ಬೇಡ, ಇನ್ನೊಬ್ಬರನ್ನ ಬದುಕಲಿಕ್ಕೆ ಬಿಡಬೇಡ. ಎಳಕೋ ಅವ್ರನ್ನ, ಅವ್ ಬಂದ್ರೆ ಅವ್ನ ಜೊತೆ ನಾಲ್ಕು ಮಂದಿ ಬರ್ತಾರ, ನಾಲ್ಕು ಮಂದಿ ನೂರು ಮಂದಿ ಬರ್ತಾರೆ. ಎಳಕೋ ಅವ್ರನ್ನ, ಬರ್ಲಿಲ್ಲ ಖತರ್ನಾಕ್, ಮುಗಿಸ್ಬಿಡ ಅವ್ರಿಗೆ. ಎಷ್ಟು ವ್ಯತ್ಯಾಸ! ಬರೀ ಧರ್ಮ ಅನ್ನೋ ಶಬ್ದ ಉಪಯೋಗ ಮಾಡಿದ್ರೆ ಇಷ್ಟೆಲ್ಲ ನೀವು ಅಸ್ತವ್ಯಸ್ತವಾಗಿ ವಿಚಾರ ಮಾಡ್ತೀರಾ? ಇಲ್ಲಿ ಸ್ವಧರ್ಮ ಅಂದ್ರೆ ಯಾವ ಅರ್ಥದಲ್ಲಿ ತಗೋಬೇಕು? ಯಾರೇ ಒಂದು ಕೆಲಸದ ನಿರ್ಣಯ ತಗೊಂಡ್ರ, ನಾನು ಇವತ್ತು ರಾತ್ರಿ ಹುಬ್ಬಳ್ಳಿಗೆ ಹೋಗ್ಬೇಕು, ನಾನು ಇವತ್ತು ರಾತ್ರಿ ಗುಡಿಗೇರಿಗೆ ಹೋಗ್ಬೇಕು, ರಾಣೆಬೆನ್ನೂರಿಗೆ ಹೋಗ್ಬೇಕು, ಒಂದ್ ನಿರ್ಣಯ ನಾವು ತಗೊಂಡ್ರ ಈ ನಿರ್ಣಯ ಕಾರಣ ಏನೇ ಇರಬಹುದು, ನಿರ್ಣಯ ತಗೊಂಡ ಜವಾಬ್ದಾರಿ ಯಾರದು? ನಿರ್ಣಯ ತಗೊಂಡ ಜವಾಬ್ದಾರಿ ಯಾವ? ಸ್ವಾಮೀಜಿ ನೀವು ಹೋಗ್ಬರ್ರಿ, ಈ ಕಡೆದು ಊಟ ಮಾಡಿಸೋ ಚಿಂತೆ ಬಿಟ್ಬಿಡ್ರಿ, ನಾವು ಎಲ್ಲರಿಗೂ ಸರಿಯಾಗಿ ಊಟ ಮಾಡಿಸ್ತೀವಿ. ಜವಾಬ್ದಾರಿ ಯಾರು? ಯಾರು ಹಂಗೆ ನನಗೆ ಹೇಳ್ಯಾರ ಅದು ಅವ್ರ ಜವಾಬ್ದಾರಿ, ಹೌದಲ್ಲ? ಈಗ ನನ್ನ ಪ್ರವಾಸ ಮುಗಿಸಿ ಬಂದ ಮೇಲೆ ಕೇಳ್ತೇನೆ, ಊಟ ಆಯ್ತಾ ಎಲ್ಲಾರ್ದು? ಬಂದಿದ್ರ ಎಷ್ಟು ಜನ ಬಂದಿತ್ತು? ಸ್ವಲ್ಪ ಇರಲಿ ಸಮೀಚೆ, ನನಗೂ ಗೊತ್ತಿಲ್ಲ, ನಾನು ಕೇಳಿ ಹೇಳ್ತೀನಿ. ನೀನು ಯಾವ ಕ್ಷಣ ಜವಾಬ್ದಾರಿ ಒಪ್ಕೊಂಡಿಯೋ ಆ ಕ್ಷಣದಲ್ಲಿ ಜವಾಬ್ದಾರಿಯ ಎಲ್ಲ ಉದ್ದ ಅಗಲಗಳು ಇಂಚು ಸೆಂಟಿಮೀಟರ್ ಮೊದಲು ಮಾಡಿಕೊಂಡು ಎಲ್ಲವೂ ನಿನಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಯು ಕೆನಾಟ್ ಜಸ್ಟ್ ಡಂಪ್ ಅಪಾನ್ ಸಂಬಡಿ. ಇದಕ್ಕಂತರ ಕರ್ತವ್ಯ ನಿಷ್ಠ, ಇದಕ್ಕಂತರ ಸೇವಾಭಾವ. ಏನು ಸ್ವಾಮೀಜಿ ನೀವು ಬರಲೇ ಇಲ್ಲ, ಹಿಂಗಾಗಿ ನಾನು ಜಾಸ್ತಿ ಫಂಕ್ಷನ್ಗಳಿಗೆ ಲಕ್ಷ ಕೊಡಲೇ ಇಲ್ಲ ಅಂತ ನಾ ಹೇಳಲಿಕ್ಕೆ ಆಗ್ತದ ಸ್ವಾಮೀಜಿಗೆ? ಆಗ್ತದೇನ್ರಿ? ಹೀಗೆ ಜವಾಬ್ದಾರಿ ಒಟ್ಕೊಂಡಿದ್ದೀನಿ, ಇಷ್ಟು ಜನ ಬರಬೇಕು, ಇಷ್ಟು ಜನಕ್ಕೆ ಊಟ ಆಗ್ಬೇಕು ಸಂಕಲ್ಪ ಮಾಡಿದ್ದೀನಿ. ಸತ್ಯ ಹೇಳ್ತೀನಿ ನಿಮಗೆ, 10,000 ಸಂಕಲ್ಪ ಮಾಡಿದ್ರೆ 10,000 ಜನ ಬರ್ತೈತೆ. ನಾನು ನಿರಾಶೆ ಆಗಿ ನಾನು ಬರೀ 500 ಸಂಕಲ್ಪ ಮಾಡಿದ್ರೆ 500 ಜನ ಬರ್ತಿದ್ರು. ಆದ್ರೆ 4-5 ತಿಂಗಳ ಮುಂಚೆ ನಾನು ಹೇಳಿದ್ದೀನಿ, 4,000 ಜನ ಬರ್ತಾರೆ. ಇಷ್ಟು ಜವಾಬ್ದಾರಿ ಒಟ್ಕೊಂಡು ಸ್ವಾಮೀಜಿ ನೀವು ಬರಲೇ ಇಲ್ಲ, ಅದಕ್ಕೆ ನಾವು ಏನು ಜಾಸ್ತಿ ಏನು ಪ್ರಯತ್ನ ಮಾಡಲೇ ಇಲ್ಲ ಅಂತ ಹೇಳಲಿಕ್ಕಾಗ್ತದ? ಹಾಗೆ ನೀನು ಒಪ್ಪಿದ್ದೆ ಆದರೆ ಅದು ಸ್ವಧರ್ಮ. ನೀ ಅವರ ಮೇಲೆ ಇವ್ರ ಮೇಲೆ ನೀ ಡಂಪ್ ಮಾಡಿಬಿಟ್ರೆ ಸ್ವಧರ್ಮ ಅಲ್ಲ, ಪರಧರ್ಮ. ನೀನು ಸುಖವಾಗಿರೋದಿಲ್ಲ, ನಿನ್ನ ಸಂಸ್ಥೆಯು ಸುಖವಾಗಿರೋದಿಲ್ಲ, ನಿನ್ನನ್ನು ನಂಬಿಕೊಂಡಿರುವಂತಹ ಸಮಾಜವು ಸುಖವಾಗಿರೋದಿಲ್ಲ. ಯಾವತ್ತ ನಾನು ನನ್ನ ಜವಾಬ್ದಾರಿನ ಒಪ್ಕೋತೀನಿ, ಅದಕ್ಕಿಂತ ಮುಂಚಿತವಾಗಿ ಸಮಯ ತಗೋ, 1 ವಾರ, 10 ದಿನ, 1 ತಿಂಗಳ, 4 ತಿಂಗಳ ಸಮಯ ತಗೋ, ಕನ್ಸಲ್ಟ್ ಮಾಡು, ಅವರಿಗೆ ಇವರಿಗೆ ಭೇಟಿಯಾಗು, ಕೇಳು ನಾವು ಹೀಗೆ ಫಂಕ್ಷನ್ ಮಾಡಿದ್ದೀವಿ, ಕುಂಭಾಭಿಷೇಕ ಇದೆ, ಪ್ರತಿಷ್ಠಾಪನೆ ಇದೆ, ಅರ್ಚನೆ ಇದೆ, ಆರಾಧನೆ ಇದೆ, ಹೋಮ ಇದೆ, ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ, ಸಾಧು ಸಂತರ ಮೇಳ ಇದೆ, ನೀನು ಎಲ್ಲರ ಹತ್ರ ಮಾತಾಡು, ಅವರ ಅನುಭವಗಳನ್ನು ಹಂಚಿಕೋ, ರಾಶಿ ರಾಶಿ ಅನುಭವ ನಿನ್ನ ಜೊತೆ ಹಂಚುತ್ತಾರವರು, ಅದನ್ನೆಲ್ಲ ಒಟ್ಟು ಕಡೆ ಇಡು. ಇನ್ನ ಕಡೆ ಸಾಧ್ಯ ಅದನ್ನ ವಿಚಾರ ಮಾಡು, ಇದ್ರೊಳಗೆ ಏನಾದ್ರು ಬದಲು ಮಾಡ್ಬೇಕಾ ವಿಚಾರ ಮಾಡು. ಆದರೆ ಒಂದು ಸಲ ನಿರ್ಣಯ ಮಾಡಿಬಿಟ್ಟಿಯೋ, ದ್ಯಾಟ್ ಬಿಕಮ್ಸ್ ಯುವರ್ ಸ್ವಧರ್ಮ. ಪ್ರವಾಸ ನಡೆಯೋಂಗೆ ನಡೀತಿತ್ತು, ಹೋಗೋದು ಹೋಗ್ತಿದ್ವಿ, ಬರೋದು ಬರ್ತಿದ್ವಿ, ಕ್ಲಾಸ್ ಮಾಡೋಂಗೆ ಮಾಡ್ತಿದ್ವಿ, ಕೂರ್ತಿದ್ವಿ, ಹೇಳ್ತಿದ್ವಿ, ಬೈಠಕ್ ಮಾಡ್ತಿದ್ವಿ, ಮೀಟಿಂಗ್ಸ್ ಆಗ್ತಿದ್ವು, ಎಲ್ಲ ಆಗ್ತಿದ್ವು. ಆದರೆ ತೆಗೆದುಕೊಂಡ ನಿರ್ಣಯದಿಂದ ಕಿಂಚಿತ್ತು ಅಲಗಾಡಲಿಲ್ಲ. ಆಗಬೇಕಂದ್ರೆ ಆಗಬೇಕು, ಇನ್ಕ್ಲೂಡಿಂಗ್ ಸ್ವಾಮೀಜಿ, ಪೂಜ್ಯ ಸ್ವಾಮೀಜಿ ಬಂದಾಗ ಆ ವೀಲ್ ಚೇರನ್ನ ತಗೊಂಡು ಬರಲಿಕ್ಕೆ ಅಲ್ಲಿ 10-15 ಅಡಿ ಕಲ್ಲು ಕೂಡಿಸ್ಬೇಕು ಅಂತಿತ್ತು, ಹೌದಾ? ಎಲ್ಲ ಮಾಡಿದೀವಿ, ಕಲ್ಲ ಕೂಡಿಸಲಿಲ್ಲ, ಕಲ್ಲ ಕೂಡಿಸಲಿಲ್ಲ, ಕಲ್ಲ ಕೂಡಿಸಲಿಲ್ಲ. ಕೇಳಿದಾಗೆಲ್ಲ ಹೇಳೋದು. ಸ್ವಾಮೀಜಿ ಬಂದಾಗ ತಾನೇ, ನಾಳೆ ಬರ್ತಾರಂದ್ರೆ ಇವತ್ತ ಮಾಡಿ ಬರ್ತದೆ, ಈಗ ಯಾಕೆ ನೀವು ಗಲಾಟೆ ಮಾಡ್ತೀರಿ? ಕಮಿಟ್ಮೆಂಟ್ ನನಗದು. ನಿಮಗೆ ಇತರೆ ಕೆಲಸಗಳಲ್ಲಿ ಒಂದು ಕೆಲಸ, ಆದ್ರೆ ನನಗೆ ಅದು ಜವಾಬ್ದಾರಿಯುಕ್ತವಾದ ಕೆಲಸ. ಅಷ್ಟು ಮೈನ್ಯೂಟ್ ಆಗಿಯೂ ಕೂಡ ನಾನು ಎಲ್ಲ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗ್ತದೆ. ಅದು ಸ್ವಧರ್ಮ ಅನ್ಸ್ಕೊತದೆ, ಸ್ವಧರ್ಮ ನಿಷ್ಠ. ನಿಷ್ಠ ಅಂದ್ರೇನು? ಅದರಲ್ಲಿ ನಿಲ್ಲಬೇಕು. ಏನೆಲ್ಲ ಮಾಡ, ಆ ನಿನ್ನ ಲಕ್ಷ್ಯ ಎಲ್ಲಿರ್ಬೇಕು? ಅದರಲ್ಲೇ ಇರ್ಬೇಕು. 5 ತಿಂಗಳ, ಈಗ 4 ತಿಂಗಳು ಉಳಿತು, ಇನ್ನು 3 ತಿಂಗಳು ಉಳಿತು. ಹೀಗಿದ್ರೆ ಒಳಗೂ ಹೊರಗೂ ಒಬ್ಬನ ನೋಡ, ಏನೋ ಸ್ವಲ್ಪ ಸಹಾಯಕ್ಕೆ ಅಂದ್ರೆ ಈಗ ಶುಭ ಸ್ವಲ್ಪ ಸಹಾಯಕ್ಕೆ ಬರೋಳಷ್ಟೇ. ಒಳಗೂ ಹೊರಗೂ ಮೇಲೆ ಕೆಳಗೆ ಒಳ ಆ ಊರು ಈ ಊರು ಎಲ್ಲ ಊರಿಗೂ ಒಬ್ಬನ. ಏನ್ ಮಾಡ್ಲಿಕ್ಕಾಗ್ಬೇಕು? ನಾ ಬೆಳೆದ ಬಂದ ಪದ್ಧತಿ ಹೆಂಗದು? ನಾನು ಏನ್ ಮಾಡ್ಲಿಕ್ಕಾಗ್ಬೇಕು? ಆ ನಿಷ್ಠ ಅಲುಗಾಡ್ಬಾರ್ದು, ಕಿಂಚಿತ್ತು ಅಲುಗಾಡ್ಬಾರ್ದು. ಅಗ್ರಿ ಗೂಟ ಹೊಡೆದ್ರೆ ನಿಂತು ಬಿಡ್ಬೇಕದು. ಎಸ್, ಇನ್ನು 1 ತಿಂಗಳು ಉಳಿತು, ಮತ್ತೆ ಮೀಟಿಂಗ್, ಮತ್ತೆ ಪೋಸ್ಟಿಂಗ್, ಮತ್ತೆ ಕಳಿಸ, ಮತ್ತೆ ಪ್ರಿಂಟ್ ಮಾಡಿಸ, ಮತ್ತೆ ಬ್ಯಾನರ್ಸ್ ಕಟ್, ಮತ್ತೆ 1000 ರೂಪಾಯಿ ಖರ್ಚು ಮಾಡಿ ಬ್ಯಾನರ್ಸ್ ಎಲ್ಲ ಮಾಡಿಸ್ ತಂದಿಟ್ಟು ಒಂದು 3-4 ದಿವಸ ಕಟ್ಟಿಸ್ಬಿಡ್ರಿ ಅಂತ ಹೇಳಿ 15 ದಿವಸ ಹೋಗಿ ಬಂದ್ರೆ ಒಬ್ಬ ಬ್ಯಾನರ್ಸ್ನು ಅಲ್ಲೇ ಅವ ಕಟ್ಟೇ ಇರೋದು. ಆವಾಗ ನಾ ಯಾರಿಗಾರು ಚಾರ್ಜ್ ಮಾಡಿದ್ರೆ ತಪ್ಪಾಗ್ತದೆ. ಯಾರು ತಪ್ಪಿದ್ದು, ಯಾಕೆ ಹಿಂಗಿಟ್ರಿ? ನೋ, ನಾನು ಸರಿಯಾಗಿ ನಡೆಸ್ಕೊಂಡಿಲ್ಲ, ನಾನು ಸರಿಯಾಗಿ ಕೆಲಸ ಹಂಚಿಕೊಟ್ಟಿಲ್ಲ, ನಾನು ಅವ್ರಿಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟಿಲ್ಲ ಅನ್ನೋದು ಸಿದ್ಧವಾಗ್ತದೆ ವಿನಃ ಯಾರೋ ತಪ್ಪು ಮಾಡಿದ್ರು ಸಿದ್ಧ ಆಗೋದಿಲ್ಲ ಇಲ್ಲಿ. ಯಾಕೆ? ಸ್ವಧರ್ಮ ನಿಷ್ಠ. ಇಷ್ಟೆಲ್ಲ ಮಾಡಿದಾಗ್ಯೂ ಕೂಡ ಒಳಗಡೆ ಅಹಂ ಕರ್ತ, ಅಹಂ ಭೋಕ್ತ ಎರಡೂ ಭಾವ ಇರತಕ್ಕದ್ದಲ್ಲ. ಅವಾಗ ಏನಾಗ್ತದೆ? ಚಿತ್ತ ಶುದ್ಧಿಗೆ ಕಾರಣ. ಅರ್ಥ ಆಗಲಿಲ್ಲ, ಅದಕ್ಕೆ ಮುಂದಿನ ಶಬ್ದ ಕೊಡ್ತಾರೆ. ಏನದು? ಸ್ವಧರ್ಮನಿಷ್ಠ ತಯೈವ ಆತ್ಮವಿಶುದ್ಧಿ. ಆತ್ಮವಿಶುದ್ಧಿ ಅಂತ ಗೊತ್ತಾಗ್ತಿಲ್ಲೋ, ಈ ಅಂತರಾತ್ಮ ಕೊಳಕಾಗ್ಬಿಟ್ಟಾನ, ಅವನ ಡಿಟರ್ಜೆಂಟ್ ಸೋಪ್ ಹಚ್ಚಿ ಏನ್ ಮಾಡ್ಬೇಕಾಗ್ಯ? ತಿಕ್ಕಬೇಕು. ಚೆನ್ನಾಗಿ ಹೌದಾ? ತಿಕ್ಕಬೇಕ. ಸಂಸ್ಕೃತದೊಳಗೆ ಸಂಸ್ಕಾರ್ಯ ಅಂತ ಕರೀತಾರೆ. ಆತ್ಮ ಅಸಂಸ್ಕಾರ್ಯ, ಅವನನ್ನ ತಿಕ್ಲಿಕ್ಕೆ ಬರಂಗಿಲ್ಲ. ಅವನನ್ನ ತಿಕ್ಲಿಕ್ಕೆ ಹೋದ್ರೆ ನಾವ ತಿಕ್ಕಲ್ ಪಡ್ತೀವಿ. ಇಲ್ಲಿ ತೆಲುಗುದೊಳಗ ಒಂದು ಬೈಗಳದ ತಿಕ್ಕಲು ಅಂತಾರ. ಏಮಂತಾರ? ತಿಕ್ಲಿಕ್ಕದ ಏನ್ ತಿಕ್ಕಲ ಸ್ವಭಾವ? ಏನ್ ತಿಕ್ಕಲ ಅಂದ್ರೆ ಏನು? ಪಿಚ್ಚೋಡು ಪಿಚ್ಚು ತಿಕ್ಕಲು ಪಿಚ್ಚೋಡ ಯಾಕೆ ಅಂತಿದ್ದು ವಸಂತಮ್ಮ? ಪಿಚ್ಚಿಯಲ್ಲೋ ಪಿಚ್ಚಿ ಅಂತಿದ್ದು ವಸಂತಮ್ಮ, ನಮ್ಮ ಬೆಸ್ಟ್ ಫ್ರೆಂಡ್. ತಿಕ್ಕಳು ಸ್ವಭಾವ, ಏನ್ ತಿಕ್ತೀರಾ? ಆತ್ಮ ಅಸಂಸ್ಕಾರ್ಯಂ. ಮತ್ತೆ ಏನ್ ಶುದ್ಧ ಮಾಡ್ಬೇಕಿಲ್ಲ? ಆತ್ಮಶುದ್ಧಿ, ಆತ್ಮಶುದ್ಧಿ ಅಂತಾರೆ. ಕಾಂಟೆಕ್ಸ್ಟ್ನೊಳಗ ಆತ್ಮ ಶಬ್ದ ಅಂತಃಕರಣ ಅಂತ ತಗೋಬೇಕು. ಆತ್ಮವಿಶುದ್ಧಿ ಇದು ಈ ಕಾಂಟೆಕ್ಸ್ಟ್ನೊಳಗ ಆತ್ಮ ಶಬ್ದ ಏನಂತದೆ? ಅಂತಃಕರಣ. ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ. ಎಲ್ಲಿ ಕನ್ಫ್ಯೂಸ್ಡ್ ಮೈಂಡ್ ಇರ್ತದೆ ಅಲ್ಲಿ ಕನ್ಫ್ಯೂಸ್ಡ್ ನಾಲೆಜ್ ಸಿಗ್ತದೆ. ಎಲ್ಲಿ ಶುದ್ಧ ಅಂತಃಕರಣ ಇರ್ತದೆ, ಶುದ್ಧ ಮನಸ್ಸಿರ್ತದೆ, ಶುದ್ಧ ಜ್ಞಾನ ಪ್ರಾಪ್ತಿ. ಆತ್ಮಬೋಧದಲ್ಲಿ ಒಂದು ಸುಂದರವಾದ ಉದಾಹರಣೆ ಬರ್ತದೆ. ಕಥಕ ರೇಣುವತ. ಕಥಕ ರೇಣು ಅಂತಂದ್ರೆ ಅಂಟವಾಳಕಾಯಿಯ ಬೀಜದ ಪುಡಿ. ಅಂಟವಾಳಕಾಯಿಯ ಬೀಜದ ಪುಡಿ ಅದನ್ನ ಅಂಟ್ವಾಳಕಾಯಿಯ ತೊಗಟಿಯ ಪುಡಿಯ ಜೊತೆ ಮಿಕ್ಸ್ ಮಾಡಿ ನಾವು ಒಂದು ವೇಳೆ ಅಶುದ್ಧ ನೀರಿನಲ್ಲಿ ಹಾಕಿಬಿಟ್ರೆ ಅದು ಒಂದು ಕೆನೆ ತಯಾರಾದಂಗೆ ಆಗ್ತದೆ. ಆ ಕೆನೆ ಏನು ಮಾಡ್ತದೆ, ನೀರಿನ ಎಲ್ಲ ಅಶುದ್ಧ ಅಂಶ ಮತ್ತು ಕಣಗಳನ್ನು ತಗೊಂಡು ಕೆಳಗೆ ಹೋಗಿ ಅದಷ್ಟನ್ನು ಹಿಡ್ಕೊಂಡು ಕೂತ್ಬಿಡುತ್ತೆ. ಮ್ಯಾಲೇನು ಉಳಿತು? ಶುದ್ಧ ನೀರು. ಈ ಪ್ರಕಾರವಾದಂತಹ ಸ್ವಧರ್ಮ ನಿಷ್ಠಾ, ಬ್ರಕೆಟ್ನೊಳಗೆ ಕರ್ಮಯೋಗ, ಬ್ರಕೆಟ್ನೊಳಗೆ ಈಶ್ವರ ಭಾವ, ಎಕ್ಸೆಟ್ರಾ ಎಕ್ಸೆಟ್ರಾ, ಅವನ್ನೆಲ್ಲ ಸೇರಿಸ್ಕೊಳ್ರಿ. ಈ ಸ್ವಧರ್ಮ ನಿಷ್ಠಾ ಏನು ಮಾಡ್ತದೆ? ಆ ಕಥಕ ರೇಣುವಿನಂತೆ, ರೇಣು ಅಂದ್ರೆ ಪೌಡರ್, ಆ ಕಥಕ ರೇಣುವಿನಂತೆ ನಮ್ಮಲ್ಲಿ ಒಂದು ಸುಂದರವಾದಂಥ ಲೇಯರ್ ಅನ್ನು ತಯಾರು ಮಾಡಿ ಅದು ನಮ್ಮ ಎಲ್ಲ ಹೊಲಸನ್ನು, ಏನು ಹೊಲಸು, ರಾಗ ದ್ವೇಷ ಕಾಮ ಕ್ರೋಧ ಐದು ಮಾತ್ಸರ್ಯ ಎಲ್ಲ ವಿಷಯುಕ್ತವಾದಂಥ ಈ ಎಲ್ಲ ಕಲ್ಮಶಗಳನ್ನು ತಗೊಂಡು ಕೆಳಗೆ ಹೋಗಿ ಕೂತ್ಬಿಡ್ತು. ಈಗ ಶುದ್ಧ ಸ್ಫಟಿಕದಂತೆ ಆ ನೀರು ಉಳಿತದೆ. ಆ ನೀರಿನಲ್ಲಿ ನೀನು ಬ್ರಹ್ಮನೇ ಇದ್ದೀಯ ಅಂತ ಉಪದೇಶ ಮಾಡಿದಾಗ ಚಕ್ ಅಂತ ತಗಲಿಬಿಡ್ತು. ಇಲ್ಲದೆ ಹೋದ್ರೆ ಗೊತ್ತದಲ್ಲ ನಿಮಗೆ ಏನದು, ಎಲ್ಲ ಹೋಗೈತ್ರಿ, ಬಾಲೊಂದ ಉಳಿದೈತೆ ನೋಡ್ರಿ. ಕೇಳ್ತಾನ ಸಾಹೇಬ, ಕೇಳ್ತಾನ ಐದ್ರೊಳಗ ಮೂರು ಹೋದ್ರೆ ಎಷ್ಟು, ಏಳರೊಳಗ ನಾಲ್ಕು ಹೋದ್ರೆ ಎಷ್ಟು ಉಳಿತು? ಅದು ಒಂದೇ ಎಕ್ಸಾಂಪಲ್, ಪರ್ಫೆಕ್ಟ್ ನೆನಪು. ಏಳರೊಳಗ ನಾಲ್ಕು ಹೋದ್ರೆ ಎಷ್ಟು ಉಳಿತು ಅಂತ ಒಬ್ಬನ ಪಾಪ ಮುಂದೆ ಕೂತ ಎದ್ನೇತಾನ, ಮೂರು ಉಳಿತ್ರಿ ಕೊಡಲೆ ಅಂತ ಆಡು ಭಾಷೆ ಕೊಡಲೆ. ಇವಂತೆ ಕೊಡ್ತಾರೆ, ನಮ್ಮ ಊರು ಹೇಳಿದ ತಪ್ಪಾತೋ ಏನೋ, ಅದಕ್ಕೆ ಕೂಡಲೇ ಅಂದಾರ ಅಂತಕೊಂಡು ಮುಖ ಸಪ್ಪೆ ಮಾಡ್ತಾನೆ. ಪಕ್ಕದ ನೀ ಹೇಳ ಎಷ್ಟು ಎಷ್ಟು ಉಳಿತು, ಮೂರು ಹೇಳಿದ ಕೂಡಲೇ ಅಂದರು. ಹೊರ ಮೂರು ಉಳಿದಿರಲಿಕ್ಕಿಲ್ಲ, ಎರಡು ಉಳಿದೈತೆ ಸರ್. ಏ ನಿದ್ದೆ ಮಾಡ್ತೀನಿ ಕುದುರೆ ಸುಮ್ಮನೆ ಅವನು ಕುದುರೆ ಹೀಗೆ ಕೇಳ್ಕೊತ ಕೊನೆ ಅವನಿಗೆ ಕೇಳ್ತಾರೆ, ಹೇಳ ಎಷ್ಟು ಉಳಿತು, ಹೇಳ ಏನು ಉಳಿತ, ಎದ್ದಿಲ್ಲ ಏನು ನಿದ್ದೆ ಮಾಡ್ತೀನಿ, ಎದ್ದಿಲ್ಲ ಏನು ಉಳಿತು ಹೇಳ. ಅವೆಲ್ಲ ಹೋಗೈತ್ರಿ ಬಾಲೊಂದ ಉಳಿದೈತೆ ಅಂತ, ಎಲ್ಲ ಹೋಗೈತ್ರಿ ಬಾಲೊಂದ ಉಳಿದೈತೆ. ಇವ್ರು ಸಿಟ್ಟು ಬರಲಿಲ್ಲ ಸಾಹೇಬರಿಗೆ, ಬಿ ಓ ಸಾಹೇಬರಿಗೆ ಸಿಟ್ಟು ಬರಲಿಲ್ಲ. ಅವರು ಒಳ್ಳೆ ಸಾಹೇಬರು ಇದ್ರು, ಅವರು ಸಮಾಧಾನ ವಿಚಾರ ಮಾಡಿದರು. ನಾ ಪ್ರಶ್ನೆ ಕೇಳುವಾಗ ಇವ ಏನು ಮಾಡ್ತಿದ್ದ ಅಂತ ವಿಚಾರ ಮಾಡಿದ್ರು. ಪ್ರಶ್ನೆ ಕೇಳುವಾಗ ಅವ ಹಿಂಗೆ ನೋಡ್ಕೋತ ಕೂತಿದ್ದ ಅಲ್ಲಿ ಹಂಚಿನ ಗುದ್ನ್ಯಾಗ, ಹಂಚಿನ ಕೆಳಗೆ ಒಂದು ಗುದ್ದಿತ್ತು, ಆ ಗುದ್ನ್ಯಾಗ ಇಲಿ ಹೋಗಿತ್ತು, ಬಾಲೊಂದ ಒಳಗೆ ಉಳಿದಿತ್ತು. ಲೇ ಏನು ಉಳಿತು ಹೇಳಲೆ ಅಂದಾಗ ಏನು ಹೇಳಿದವ, ಕರೆಕ್ಟ್ ಹೇಳಿದ್ನ ಇಲ್ಲೊಬ್ಬ. ನಮ್ಮ ಮನಸ್ಸು ಎಲ್ಲಿರ್ತದ ಅದಕ್ಕೆ ತಕ್ಕಂಥ ಒಂದು ಜ್ಞಾನ. ನಮ್ಮ ಮನಸ್ಸು ಈ ಕಷಾಯ, ಈ ಕಲ್ಮಷ, ಈ ರಾಗದ್ವೇಷ, ಈ ಈರ್ಷಾ, ಈ ಮಾತ್ಸರ್ಯ, ಈ ಸಿಟ್ಟು, ಏನು ಸಿಟ್ರಿ ಈಗಿನ ಜನಕ್ಕೆ ರಾಮರ ರಾಮರ. ಇಷ್ಟೆಲ್ಲ ಇಟ್ಕೊಂಡು ನೀ ಬ್ರಹ್ಮ ಇದ್ದಿ, ನ್ಯಾಯ ಹೇಳ್ತಾನೆ ಸ್ವಾಮಿ ನಾಯನ ಬ್ರಹ್ಮ. ಸ್ವಾಮಿಯವರಿಗೆ ಭ್ರಮ ಆಗೈತಿ ಈಗಿನ ಕಾಲಕ್ಕೆ. ಕಷಾಯ ಅದರಿಂದ ಅಂತಃಕರಣ ಶುದ್ಧಿಯ ಅವಶ್ಯಕತೆ ಇದೆ. ಇದಕ್ಕಿರುವ ಮಾರ್ಗ ಏನಂದ್ರೆ ಸ್ವಧರ್ಮ ನಿಷ್ಠ, ಜಾಸ್ತಿ ಮಾತಾಡಬೇಡ ನೀನು. ಯು ಆರ್ ಫ್ರೀ ಟು ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ, ಯಾವುದೇ ಜವಾಬ್ದಾರಿನ ಒಪ್ಪಿಕೊಳ್ಳೋದಕ್ಕೆ ನೀ ಸ್ವತಂತ್ರರಿದ್ದೀಯ. ಜವಾಬ್ದಾರಿ ಒಪ್ಪಿಕೊಳ್ಳುವ ಪೂರ್ವದಲ್ಲಿ 6 ತಿಂಗಳ ಸಮಯ ತಗೋ, ಬೇಡ ನಂಗಿಲ್ಲ. ಒಂದು ಸಲ ಬಾಗೇಪಲ್ಲಿ ಒಪ್ಕೊಂಡ್ಯೋ ಜವಾಬ್ದಾರಿ ನಿಂದೆ. ಒಪ್ಕೊಳ್ಳೋಕೆ ಸ್ವಾಮಿ ವಿಚಾರ ಮಾಡಿ ಹೇಳ್ತೀನಿ, ಆಲೋಚನೆ ಮಾಡಿ ಹೇಳ್ತೀನಿ, ಎಷ್ಟು ಸಮಯ ಬೇಕು ಅಂತ ಕೇಳ್ತಾರೆ ಸ್ವಾಮಿ. ಸ್ವಲ್ಪ ಸಮಯ ಕೊಡ್ರಿ ಸ್ವಾಮಿ, ಪರವಾಗಿಲ್ಲ ಹೇಳಿ ಸಮಯ ಕೊಡ್ರಿ, ಒಂದು 10 ದಿವಸ ಟೈಮ್ ಕೊಡ್ರಿ, 1 ತಿಂಗಳ ಟೈಮ್ ಕೊಡ್ರಿ, ಸಾಕಷ್ಟು ಆಯ್ತು ಸ್ವಾಮೀಜಿ. ಆದ್ರೆ 1 ತಿಂಗಳ ಮುಗಿದ್ರೂ ನೀನು ಉತ್ತರ ಕೊಡ್ಲಿಲ್ಲ ಅಂದ್ಕೊಳ್ಳಿ ಏನಾಗ್ತದೆ, ಎನ್ಕ್ವೈರಿ ಸ್ಟಾರ್ಟ್ ಆಗ್ತದೆ. ಎನ್ಕ್ವೈರಿ ಸ್ಟಾರ್ಟ್ ಆದ ಹಂಗಾಯ್ತು ಸ್ವಾಮೀಜಿ, ಹಿಂಗಾಯ್ತು, ನಾನು ಕೂತ್ಕೊಂಡು ವಿಚಾರ ಮಾಡ್ಲಿಕ್ಕೆ ಆಗಲೇ ಇಲ್ಲ, ಏ ಕಾಮ್ ನೈ ಬಂತ ಹೇ ಸ್ವಧರ್ಮ ನಿಷ್ಠ ಅಂದ್ರೆ ಏನಂತ ಹೇಳಿಕೊತೀನಿ, ಲೈವ್ ಎಕ್ಸಾಂಪಲ್ಸ್ ಕೊಟ್ಟು ತೋರಿಸ್ಕೊತೀನಿ ನಿಮಗೆ. ಮನುಷ್ಯ ಪ್ರತಿಯೊಬ್ಬನು ಕೂಡ ಈ ಪ್ರಕಾರವಾದ ಸನ್ನಿವೇಶಗಳಲ್ಲಿ ದಿನವೂ ಕಾಲು ಕಳೀತಾ ಇರ್ತಾನೆ. ಆದ್ರೆ ಸ್ವಧರ್ಮ ನಿಷ್ಠ ಇಲ್ಲದೇ ಇದ್ದರಿಂದಾಗಿ ಇವನಿಗೆ ಗೊಂದಲಗಳು ಜಾಸ್ತಿ, ಕನ್ಫ್ಯೂಷನ್ಗಳು ಜಾಸ್ತಿ, ಕರ್ತೃತ್ವ ಶಕ್ತಿಯ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಸ್ಥಿರತಾ ಇಲ್ಲ, ಆತ್ಮಸ್ಥೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಇವೆಲ್ಲ ಸೀರೀಸ್ ಆಫ್ ರೋಗಗಳು. ಯಾಕೆ ಅಂದ್ರೆ ಧರ್ಮ ನಿಷ್ಠ ಇಲ್ಲ. ಸ್ವಧರ್ಮ ನಿಷ್ಠ ಇದರಿಂದ ವಿಶುದ್ಧ ಬುದ್ಧಿ, ಆ ಮೂಲಕವಾಗಿ ಏನಾಗಿದೆ, ಪರಮಾತ್ಮ ವೇದನಂ, ಕನ್ನಡ ವೇದನಂ ಅಲ್ಲ, ಕನ್ನಡ ವೇದ ವೇದನ ವೇದನ ಕನ್ನಡ ವೇದನ ಅಂದ್ರೆ ನೋವು, ಬೆನ್ನು ವೇದನ, ತಲೆ ವೇದನ, ಆ ವೇದನ ಅಲ್ಲ ಇದು. ಇದ್ಯಾವ ವೇದನ? ಭಗವಂತನ ಜ್ಞಾನ, ಪರಮಾತ್ಮನ ಜ್ಞಾನ. ತೇನೈವ ಸಂಸಾರ ಸಮೂಲ ನಾಶ. ಒಂದು ಸಲ ಪರಮಾತ್ಮನ ಧ್ಯಾನವಾಯಿತು, ಸಂಸಾರವು ಮೂಲ ಸಹಿತವಾಗಿ ನಾಶವಾಗುತ್ತದೆ. ಅತ್ರ ಸಂಶಯ ನ, ಇದರಲ್ಲಿ ಸಂಶಯ ಪಡೋ ಅವಶ್ಯಕತೆನೇ ಇಲ್ಲ. ನಾವು ಏನು ಹೇಳ್ತೀವಿ, ಸ್ವಧರ್ಮ ನಿಷ್ಠ. ನಾನು ನನ್ನನ್ನೇ ಉದಾಹರಣೆ ತಗೊಂಡು ನಿಮ್ಗೆ ಹೇಳಿದೆ. ನಿಮ್ಮ ನಿಮ್ಮ ಜೀವನದ ಸ್ವಲ್ಪ ಎಣಿಕೆ ನೋಡ್ರಿ. ಇದು ಹಿಂದೂ ಧರ್ಮ ನಿಷ್ಠ ಅಲ್ಲ, ಕ್ರೈಸ್ತ ಧರ್ಮ ನಿಷ್ಠ ಅಲ್ಲ, ಇಸ್ಲಾಂ ಧರ್ಮ ನಿಷ್ಠ ಅಲ್ಲ, ಜೈನ ಬುದ್ಧ ಧರ್ಮ ನಿಷ್ಠ ಅಲ್ಲ, ಬ್ರಾಹ್ಮಣ ಧರ್ಮ ಇಷ್ಟ ಅಲ್ಲ, ಇದು ಲಿಂಗಾಯತ ಧರ್ಮದ ಇದು ಇದು ನಿಷ್ಠ ಅದು ಆವುದು ಅಲ್ಲಿ ಸಂಬಂಧ ಇಲ್ಲ ಇದಕ್ಕೆ. ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲೇ ಗೌರವಿಸ್ರಿ, ಅಲ್ಲಲ್ಲೇ ನಮಸ್ಕಾರ ಮಾಡಿ, ಬಹಳ ಚಂದ. ಅವ್ರವ್ರ ಧರ್ಮ, ಅವ್ರವ್ರ ಫೀಲಿಂಗ್ಸ್ ಏನು ಎಲ್ಲ ಇರಲಿ, ನಾವು ಯಾವುದಕ್ಕೂ ವಿರೋಧ ಮಾಡುದಿಲ್ಲ. ನಾವು ಮಾತಾಡ್ತಾ ಇದ್ದವರು ಇವರೆಲ್ಲರಿಗೂ ಅತಿ ಅವಶ್ಯವಾದದ್ದೇನು, ಎಲ್ಲರಿಗೂ ಅವಶ್ಯವಾದದ್ದು ನಾನು ಏನು ಮಾಡಬೇಕಂತೇನೆ, ಆ ಮಾಡಬೇಕು ಅನ್ನೋ ವಿಷಯದಲ್ಲಿ ನನ್ನದೇ ಆದ ಸ್ವಂತ ನಿರ್ಣಯ ಇರಬೇಕು. ಊರೇನು ಮಾತಾಡ್ತದೆ, ಪಕ್ಕದ ಮನೆಯವ್ರೇನು ಮಾತಾಡ್ತಾರೆ, ಪಕ್ಕದ ಊರಿನವ್ರು ಏನು ಮಾತಾಡ್ತಾರೆ, ರಾಜಕಾರಣಿಗಳೇನು ಮಾತಾಡ್ತಾರೆ, ಬಾಕಿ ಸ್ವಾಮಿಗಳೇನು ಮಾತಾಡ್ತಾರೆ, ಸಂಬಂಧನೇ ಇಲ್ಲ. ಯಾವ ನಿರ್ಣಯ ತಗೋತೀನಿ ಅದು ನಮ್ಮ ನಿರ್ಣಯ. ಅಂತಹ ನಿರ್ಣಯ ತಗೊಂಬುವಂಥ ವ್ಯಕ್ತಿ ಮಲಗುಂದ್ರೊಳಗೆ ಒಬ್ರು ಇದ್ದಾರೆ, ಅವರೇ ನಮ್ಮ ರುದ್ರಪ್ಪಣ್ಣ. ಅವ್ರು ಏನೇ ನಿರ್ಣಯ ತಗೊಂಡ್ರೆ ಅಕ್ಕಪಕ್ಕ ಏನೂ ನೋಡ್ಲಿಕ್ಕೆ ಹೋಗುವುದಿಲ್ಲ. ಇದರೊಳಗೆ ನ್ಯಾಯದ, ಇದರೊಳಗೆ ಧರ್ಮದ, ಇದನ್ನು ನಾನು ಇದನ್ನ ಪ್ರೋತ್ಸಾಹಿಸಬೇಕು, ಇದು ನನ್ನ ಧರ್ಮ. ಈ ಗ್ರಾಮದ ಒಬ್ಬ ಪ್ರಜೆಯಾಗಿ ಇದನ್ನು ಪ್ರೋತ್ಸಾಹಿಸಬೇಕು ಅನ್ನೋದು ಇದು ನನ್ನ ಧರ್ಮ ಅನ್ನುವ ಮನೋಧರ್ಮ ಇಟ್ಕೊಂಡಂಥವ್ರು ಅವರು ನಮ್ಮ ರುದ್ರಪ್ಪ ಅವರು. ಬಹಳ ನಮಗೆ ಅನುಕೂಲ ಮಾಡಿಕೊಟ್ರು ಈ ಸಲ ಈ ಕಾರ್ಯಕ್ರಮಕ್ಕೆ. ಮುಗಿತಾನೆ ಇಲ್ಲ ರುದ್ರಪ್ಪ, ಅವತ್ತೇ ಇಲ್ಲ ನೀವು ಇದು ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಕೋಬೇಡ್ರಿ ಮನಸ್ಸಿನಾಗ. ಎಷ್ಟೊಂದು ಜನ ಕಾರ್ಯಕರ್ತರು ದುಡಿದ್ರು ಅಂದ್ರೆ ಅವರವ್ರನ್ನ ವೈಯಕ್ತಿಕವಾಗಿ ನನಗೆ ಸ್ಪರ್ಧಿಸಲಿಕ್ಕೆ ಇನ್ನೂ ಟೈಮ್ ಸಾಲದಂಗೆ ಆಗ್ಯದ. ದಿನಾನು ಅವ್ರ ಮನೆಗೆ ಹೋಗ್ತೀನಿ, ಇವ್ರಿಗೆ ಹೋಗ್ತೀನಿ, ಅಲ್ಲಿ ಹೋಗಿ ಹೇಳ್ತೀನಿ, ಇವ್ರಿಗೆ ಹೋಗ್ತೀನಿ, ಇನ್ನೂ ಹಾಗೆ ನಾನು ಅವ್ರಿಗೆ ಜೊತೆ ಸ್ಪಂದಿಸ್ತಾನೆ ಇದ್ದೇನೆ. ಅದಕ್ಕೆ ನಮಗೆ ಲೇಟ್ ಯಾಕೆ ಮಾಡಿದ್ರಿ ಅಂತ ಅನ್ಕೋಬೇಡ್ರಿ. ನಮ್ಮ ರುದ್ರಪ್ಪ ಅವ್ರು ಬಂದಾರೆ, ನಾನು